ಎಂತಲಿಯುವನೋ ಎಂತಲಿಯುವನೋ ಎಂತಲಿವನೋ ಎಂತಲಿಯುವನೋ ತನಗಿನ್ನಂತೊಲಿಯುವನೋ ಕೂಟ ಕನ್ಯರ ವಿತ್ತಾಪಹರಣ ಪರವಧುವಿನ ಕೂಟ ಅನ್ಯರ ವಿತ್ತಾಪಹರಣ ಅಭಕ್ಷ ಸೇವನೆ ಹಿಂಸೆ ಪರಿವಿಳಿದಿ ನಾಲ್ಕು ಪಾತಕಂಗಳು ಪರಿವಿಳಿದಿ ನಾಲ್ಕು ಪಾತಕಂಗಳು ಕಾಮರ ಜನ್ಮವಿಯೇ ಕಾಯದೋ ಎಂತಲಿಯುವನೋ ತನಗಿನ್ನಂತಲಿಯುವನೋ ಕುಸಿ ಅನುಚಿತ ನಿಷ್ಠು ರತ್ವ ಪೈಶೂನ್ಯತೆ ಕುಸಿ ಅನುಚಿತ ನಿಷ್ಠು ರತ್ವ ಶೂನ್ಯತೆ ಮುಸುಕಿದಿ ನಾಲ್ಕು ದೋಷಗಳು ಪಶು ಪಕ್ಷಿ ಮೃಗವೇನು ಒಳಗೆ ಎಳದೈದು ಪಶು ಪಕ್ಷಿ ಮೃಗವೇನು ಒಳಗೆ ಎಳದೈದು ಪುಟ್ಟಿಸುವ ವಚನ ದೋಳೆಡ ಬಿಡದಿರೆ ಎಡೆ ಬಿಡದಿರೆ ಎಂತಲಿವನು ಎಂತಲಿಯುವನೋ ತನಗಿನ್ನಂತಲಿಯುವನ ಜನರೊಲಿಯದ ಕಾರ್ಯ ದರಕವ ನಿಷ್ಠಾ ಚಿಂತನೆ ಜನರೊಲಿಯದ ಕಾರ್ಯ ದರಕವ ನಿಷ್ಠಾ ಚಿಂತನೆ ಅನ್ಯಾಧನ ಸತಿಯರ ಆಕಾಂಕ್ಷೆ ಎನಿಸುವಿ ನಾಲ್ಕು ಗುರಿತ ಜನ ನವಿಯೇ ಎನಿಸುವಿ ನಾಲ್ಕು ದುರಿತ ಜನ ನವಿಯೇ ಮನದಳಿರೇ ಗುರು ಶಂಭು ಲಿಂಗಯಂತಲಿವನು ಮನದಳಿರೇ ಗುರು ಶಂಭು ಲಿಂಗಯಂತಲಿಯುವನು ಎಂತಲಿವನು ಎಂತಲಿಯುವನೋ ತನಗಿನ್ನಂತಲಿಯುವನೋ ಕರ್ಣತ್ರಯದ ದೋಷ ಮಿರೇ ಕಂತು ಕಾಲ ಪುರವೈರಿ ಕರ್ಣತ್ರಯದ ದೋಷ ಮಿರೇ ಕಂತು ಕಾಲ ಪುರವೈರಿ ಗುರು ಶಕ್ತಿಯಿಂದ ತನಗೆಂತಲಿಯುವನೋ ಎಂತಲಿಯುವನೋ ಎಂತಲಿವನೋ ಎಂತಲಿಯುವನೋ ತನಗಿನ್ನಂತಲಿಯುವನೋ ಎಂತಲಿಯುವನೋ ತನಗಿನ್ನಂತಲಿಯುವನೋ ಎಂತಲಿಯುವನೋ ತನಗಿನ್ನಂತಲಿಯುವನೋ ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ತತ್ವಪದ ಅಡಗಿಯ ಮಾಡುವ ಜಾಣಿ ಗಡಿಗಿ ಹಸನಾಗಿ ತುಳಿಯುವ ಜಾಣಿ ಅಡಗಿಯ ಮಾಡುವ ಜಾಣಿ ಅಡಗಿಯ ಮಾಡುವ ಜಾಣಿ ಗಡಿಗಿ ಹಸನಾಗಿ ತುಳಿಯುವ ಜಾಣಿ ಅಡಗಿಯ ಮಾಡುವ ಜಾಣಿ ಮೂರು ಗುಣದ ಒಲಿ ಗುಂಡ ಹೂಡ ಅಲ್ಲಿ ಆರು ಗುಣದ ಕಟಗಿಯ ಸೂಡ ಅಡಗಿಯ ಮಾಡುವ ಜಾಣಿ ಗಡಿಗಿ ಹಸನಾಗಿ ತುಳಿಯುವ ಜಾಣಿ ಅಡಗಿಯ ಮಾಡುವ ಜಾಣಿ ಹಿಟ್ಟವುಳ ತಂಗಿ ಮನವೆಂಬ ಗೋಧಿಯ ಹಿಟ್ಟವುಳ ತಂಗಿ ಮನವೆಂಬ ಗೋಧಿಯ ಹಿಟ್ಟವುಳ ಗುರು ಮಡಿವಾಳ ಮಾಡಿದ ಜಿಗಟವ್ವ ಗುರು ಮಡಿವಾಳ ಮಾಡಿದ ಜಿಗಟವ್ವ ಅಡಗಿಯ ಮಾಡವ್ವ ಜಾಣಿ ಅಡಗಿ ಹಸನಾಗಿ ತುಳಿಯುವ ಜಾಣಿ ಅಡಗಿ